ಖಂಡಿತ ಮಾಡ್ಬೋದು. ಇದು ಅತಿ ಅವಶ್ಯಕ. ನಾವು 60 ದಿನ ಅಲ್ವಾ, ಏನು ಬೇಕಾಗೋದಿಲ್ಲ ಇದು ಅಂತಾರೆ. ಹೌದು, ಮಳೆ ಏನಾಗುತ್ತೆ ನಮಗೆ ಗ್ಯಾರಂಟಿ ಇದಿರಲ್ಲ. ನಮ್ಮಲ್ಲಿ ಏನನ್ನ ನೀರಾವರಿ ಸೌಲಭ್ಯ ಇದ್ರೆ ಖಂಡಿತ ನಾವು ಯಾವಾಗ ಕೊಡ್ಬೇಕಪ್ಪ ಅಂತಂತ ನಾವೇನಂದ್ರೆ ಲೈಫ್ ಸೇವಿಂಗ್ ಇರಿಗೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಪ್ರಾಣ ಉಳಿಸೋಣ ತರ ನೀರನ್ನ ಯಾವಾಗ ಕೊಡ್ಬೇಕು ಅಂತಂದ್ರೆ, ಈಗ ಹೂವಾಡುವ ಸಮಯದಲ್ಲಿ ಮತ್ತೆ ಸಣ್ಣ ಕಾಲ್ ಕಟ್ತಾ ಇರುತ್ತೆ ಆ ಸಮಯದಲ್ಲಿ ಏನನ್ನ ನೀರೇನನ್ನ ಹಾಯಿಸಿದ್ರೆ ನಮಗೆ ಇಳುವರಿ ಬಹಳ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಬೆಳೆಯೆಲ್ಲ ನಾಶ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಕ್ರಿಟಿಕಲ್ ಸ್ಟೇಜ್ ನ ಸಂದಿಗ್ಧ ಪರಿಸ್ಥಿತಿ ಅಂತೀವಲ್ವ, ಅದು ಆಗುತ್ತೆ. ಅದಕ್ಕೋಸ್ಕರ ನಾವು ಹೂವಾಡುವ ಸಮಯದಲ್ಲಿ ಸಣ್ಣ ಕಾಲ್ ಕಟ್ತಾ ಇರುತ್ತಲ್ಲ ಆ ಸಮಯದಲ್ಲಿ ನಮ್ಮಲ್ಲಿ ಏನನ್ನ ನೀರಾವರಿ ಸೌಲಭ್ಯ ಇದ್ರೆ ಏನನ್ನ ಕೆರೆ ಏನನ್ನ ಅಥವಾ ಈಗ ಫಾರಂ ಪಾಂಡ್ ಅಂತೀವಲ್ಲ ಹೊಂಡಗಳು, ಕೃಷಿ ಹೊಂಡಗಳಲ್ಲಿ ಏನ ಇದ್ರೆ ಶೇಖರಣೆ ಮಾಡಿದ್ರೆ ಅದರಿಂದ ನಾವು ಕೊಡೋದ್ರಿಂದ ನಾವು ಬಹಳ ಒಳ್ಳೇದು. ಇನ್ನ ಕೊನೆಯದಾಗಿ ರೈತರಿಗೆ 1 ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು, ಜೊತೆಗೆ ತಮ್ಮ ಕಿವಿ ಮಾತು ಹೆಸರು ಬೆಳೆಯನ್ನ ಬೆಳೆಯುವಂತ ರೈತರಿಗೆ ನಿಮ್ಮ ಕಿವಿ ಮಾತು ಕೊನೆಯದಾಗಿ ಏನ್ ಹೇಳ್ತೀರಿ? ಕುಷ್ಕಿಯಲ್ಲಿ ನಾವಂದ್ರೆ ಒಣ ಬೇಸಾಯದಲ್ಲಿ ನಾವು ಬೆಳೆಯೋದ್ರಿಂದ ಸುಮಾರು 2.5-3 ಕ್ವಿಂಟಲ್ನಷ್ಟು 1 ಎಕರೆಗೆ ಒಣ ಬೇಸಾಯದಲ್ಲಿ ಪಡಿಬಹುದು. ಅದೇ ನೀರಾವರಿಯಲ್ಲಿ ಆದ್ರೆ 4-5 ಕ್ವಿಂಟಲ್ ತನಕ 1 ಎಕರೆಗೆ ಪಡಿಬಹುದು ಇಳುವರಿನ. ಆಮೇಲೆ ಈಗ ನಾನು ರೈತರಿಗೆ ಕಳಕಳಿಯಾದ ಮನವಿ ಏನ್ ಹೇಳ್ತೀನಿ, ಸೊ ನಾ ಒಂದು ಮುಂಚಿತವಾಗಿ ಬಿತ್ತಿದ ಬೆಳೆಯಿಂದ ಹೆಚ್ಚು ಇಳುವರಿ ಪಡಿಬಹುದು. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಾವು ಶಿಫಾರಸ್ ಯಾವಾಗ ಮಾಡಿದ್ವಿ ಈ ತಳಿನ ಅಂದ್ರೆ ಮೇ ಇಂದ ಜೂನ್ ಕೊನೆ ತನಕ ಅಷ್ಟೇ. ಸೊ ಈಗ ಏನಪ್ಪ ನೀವ್ ಹೇಳ್ತೀರಾ ಮಳೆ ಬರ್ಲಿಲ್ಲ ಅಂದ್ರೆ ಬೇರೆ ಈಗ ಜುಲೈಯಲ್ಲಿ ಬೇರೆ ಬೆಳೆ ಹೋಗ್ತಾವಲ್ಲ ಅದಕ್ಕೆ ಹೋಗ್ಬೇಕು. ಇದು ನಾವು ಜುಲೈಯಲ್ಲಿ ಆಗಸ್ಟ್ ಅಲ್ಲಿ ಹಂಗೆ ಏನನ್ನ ನಾವು ಬಿತ್ತನೆ ಮಾಡಿದ್ರೆ ಖಂಡಿತ ಅದು ಬೆಳೆ ಇಳುವರಿ ಕೊಡೋದಿಲ್ಲ. ರೋಗ ರುಜಿನಗಳಿಗೆ ಕೀಟಗಳಿಗೆ ನಾವು ಅವನ್ನ ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ನಾವೇನ್ ಶಿಫಾರಸು ಮಾಡಿರ್ತೀವಲ್ಲ ಜೂನ್ ಇಂದ ಮೇ ಇಂದ ಜೂನ್ ತನಕ ಅವಾಗ್ಲೇ ಬಿತ್ತನೆ ಮಾಡ್ಬೇಕು. ತದನಂತರ ಈಗ ಶಿಫಾರಸು ಮಾಡಿದ ತಳಿಗಳನ್ನು ಶಿಫಾರಸು ಮಾಡಿದ ಹಂಗಾಮದಲ್ಲೇ ಉಪಯೋಗಿಸ್ಬೇಕು. ಈಗ ನಾನು BGS 9 ಅಂತ ಹೇಳಿದೆ, ಅದು ನಾವು ಮುಂಗಾರು ಹಂಗಾಮಿಗೆ ನಾವು ಶಿಫಾರಸು ಮಾಡಿದೀವಿ, ನಾವು ಅವಾಗ್ಲೇ ಬೆಳೆದ್ರೆ ಬಹಳ ಒಳ್ಳೇದು. ಆಮೇಲೆ ಹೆಚ್ಚಿಗೆ ಇದೇನಂದ್ರೆ ಕಾಳು ಮಾಗಿದ ತಕ್ಷಣ ಅಂದ್ರೆ ನಾವ್ ಏನ್ ಹೇಳ್ತೀವಿ 65-67 ದಿನ ಇಲ್ಲ 70 ದಿನದೊಳಗೆ ಕಾಳು ಮಾಗುತ್ತೆ, ಅವಾಗ ನಾವು ಕೊಯ್ಲು ಮಾಡ್ಬೇಕು. ಅವಾಗ ಏನಾಗುತ್ತೆ ಈ ಗಟ್ಟಿ ಕಾಳುಗಳು ಬರ್ತಾ ಇರುತ್ತೆ ಸಂಖ್ಯೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲ ನಮಗೆ ಆಳು ಸಿಗ್ಲಿಲ್ಲ ಒಂದ್ 10 ದಿನ ಲೇಟ್ ಮಾಡೋಣ ಅಂತಂದ್ರೆ ಅದು ಒಳ್ಳೇದಲ್ಲ. ಕರೆಕ್ಟ್ ನಾವು ಯಾವಾಗ ಮಾಗುತ್ತಲ್ಲ ಇಮಿಡಿಯೇಟ್ ನಾವು ಕೊಯ್ಲು ಮಾಡ್ಬಿಟ್ರೆ ಬಹಳ ಒಳ್ಳೇದು. ಅದೇನು ಗಟ್ಟಿ ಕಾಳನ್ನ ನಾವು ಕಡಿಮೆ ಮಾಡ್ಬೋದಾಗಿದೆ. ಒಳ್ಳೇದು ಡಾಕ್ಟರ್ ಆನಂದ್ ಅವರ. ಇದುವರೆಗೂ ಹೆಸರು ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನ ರೈತರು ಯಾವ ರೀತಿ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ತಿಳಿಸಿದ್ರಿ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇದೆ ರೈತರಿಗೆ. ಹಿಂಗಾರು ಹಂಗಾಮಲ್ಲಿ 2ನೇ ಬೆಳೆಗೆ ಹೋಗುವಂತ ರೈತರು ಕಪ್ಪು ಭೂಮಿಯಲ್ಲಿ 1ನೇ ಬೆಳೆಯಾಗಿ ಹೆಸರನ್ನು ತಕ್ಕೊಂಡು 2ನೇ ಬೆಳೆಯಾಗಿ ಕಡಲೆ ಜೋಳಗಳನ್ನ ತಕ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಒಳ್ಳೆ ಲಾಭ ತರತಕ್ಕಂತ ಬೆಳೆ ಅಗ್ರಿ 70 ದಿವಸದಲ್ಲಿ ಬಂದ್ಬಿಡತ್ತೆ. ಆದ್ರಿಂದ ರೈತ ಬಾಂಧವರು ನೀವು ಹೇಳಿದಂತ ಕೆಲವೊಂದು ಕ್ರಮಗಳನ್ನ ಅನುಸರಿಸಿ ಹೆಸರು ಬೆಳೆಯನ್ನ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದ್ರಿಂದ ಭೂಮಿ ಫಲವತ್ತತೆನೂ ಆಗತ್ತೆ ಮತ್ತು ಆದಾಯನ ಬರುತ್ತೆ. ಈ ಹಿನ್ನೆಲೆಯಲ್ಲಿ ರೈತರು ವಿಚಾರ ಮಾಡಲಿ ಅಂತ ಹೇಳೋಣ, ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. ಇದುವರೆಗೆ ಹೆಸರು ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ. ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ 4,400 ರೂಪಾಯಿಯಿಂದ 4,863 ರೂಪಾಯಿ. ಹತ್ತಿ, ಹೆಸರುಕಾಳು ಹೈಬ್ರಿಡ್ 44, ಜವಾರಿ ಸ್ಥಳೀಯ 10,000-12,500 ರೂಪಾಯಿ. ಜವಾರಿ 6,119 ರೂಪಾಯಿಯಿಂದ 6,119 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,989 ರೂಪಾಯಿಯಿಂದ 6,409 ರೂಪಾಯಿ. ಈರುಳ್ಳಿ 510 ರೂಪಾಯಿಯಿಂದ 1,205 ರೂಪಾಯಿ. ಭತ್ತ, ಸೋನಾ ಮಸೂರಿ 1,279 ರೂಪಾಯಿಯಿಂದ 1,821 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 5,155 ರೂಪಾಯಿಯಿಂದ 6,380 ರೂಪಾಯಿ. ತೊಗರಿ, ಕೆಂಪು 4,181 ರೂಪಾಯಿಯಿಂದ 6,516 ರೂಪಾಯಿ. ತೊಗರಿ ಬಿಳಿ 4,836 ರೂಪಾಯಿಯಿಂದ 4,836 ರೂಪಾಯಿ. ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ನೆಲಗಡಲೆ, ಶೇಂಗಾ ಗೆಜ್ಜೆ 5,100 ರೂಪಾಯಿಯಿಂದ 5,930 ರೂಪಾಯಿ.

ಸಂಚಾರ ಎಂಬುವುದು ಒಂದು ದಿನದ ಸಂತೆ. ಸಂಸಾರ ಎಂಬುವುದು ಒಂದು ದಿನದ ಸಂತೆ. ಯಾರು ನೀನು, ಯಾರು ನೀನು, ಒಂದು ಬಳಗವೆಲ್ಲ ನಂದು ನೀನಂದೇ, ನಂದು ನೀನಂದೇ. ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ನೀನೋಗ ಯಾರು ನೀನು, ಯಾರು ನೀನು, ಯಾರು ನೀನು, ಎಲ್ಲಿಂದ ಬಂದೆ, ಎರಡು ಅಸ್ತ್ರಗಳಿಂದ ಕಿವಿಗಳನ್ನು ಮುಚ್ಚಿ, ಎರಡು ಅಸ್ತ್ರಗಳಿಂದ ಕಿವಿಗಳನ್ನು ಮುಚ್ಚಿ, ನೀ ಬಂದ ದಾರಿಗೆ ಕುಂತೆಲ್ಲ ಮೆಚ್ಚಿ, ಅರವಿನೊಳಗೆ ಜಾರಿ ಬಿಗುದಾರ ಕಚ್ಚಿ, ಅರವಿನೊಳಗೆ ಜಾರಿ ಬಿಗುದಾರ ಕಚ್ಚಿ, ಯಾರು ನೀನು, ಯಾರು ನೀನು, ಯಾರು ನೀನು, ಯಾರು ನೀನು. ಎಲೆಯೂ ಇಲ್ಲದ ವೃಕ್ಷದ ಮ್ಯಾಲೆ ಬೆಲೆಯು ಇಲ್ಲದ ಪಕ್ಷಿ ಕುಂತು ನಲೆ ನಲೆದಾಡುತ್ತಾ ಕೂಗುವುದು. ಶ್ರೀ ಗುರು ದೇವ ಬಲು ವಿನಯದೆ ಕೇಳಿದೇನಯ್ಯ. ಎಲೆಯು ಇಲ್ಲದ ವೃಕ್ಷದ ಮೇಲೆ ತಲೆಯು ಇಲ್ಲದ ಪಕ್ಷಿ ಕುಂತು ನಲಿ ನಲಿ